So sad. Penimittla undalo kalalu kannanu. Is it? Yedatanunnado vaadu. Okkaganokka magaadu. Anta special ah? ನಾನ್ಸದ್ದ ಸಗುಣ ಬೀರಾಗುಡು ಸಮರ ನಾಭಿಮುಡು ಎವರು ಎವರು ಒಕ್ಕಗಾಡು ಒಕ್ಕ ಮಗಾಡು ಒಕ್ಕ ಮಗಾಡು ಚೆಪ್ಪಿಂದ ಜೆಸೆವಾಡು ಚೇಸೆದೆ ತೆಪ್ಪೆವಾಡು ಎವರು ಎವರು ಒತ್ತಗಾಡು ಒಕ್ಕ ಮಗಾಡು ದಿನ್ನ